ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಭವಿಷ್ಯದಲ್ಲಿ ಬಂಜೆತನವನ್ನು ತಡೆಯುವುದು. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಮೃದುಲಾ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ಎಸ್ಡಿಎಂ ಡಾಕ್ಟರ್ ಕಾರ್ಯಕ್ರಮದ ವಿಷಯ ಸಂತಾನಹೀನತೆ ಅಥವಾ ಬಂಜೆತನವನ್ನು ತಡೆಗಟ್ಟುವುದು ಹೇಗೆ ಅನ್ನೋದು. ಈ ಬಾರಿಯ ನಿಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ಮೃದುಲಾ ಪಾಟೀಲ್. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ಮೊದಲಿಗೆ ನಾನು ಡಾಕ್ಟರ್ ಅವರ ಕಿರು ಪರಿಚಯವನ್ನು ನಿಮಗಾಗಿ ಮಾಡ್ತೀನಿ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಇವರು ತಮ್ಮ MBBS ಪದವಿಯನ್ನು 2000ರಲ್ಲಿ MS ಸ್ನಾತಕೋತ್ತರ ಪದವಿಯನ್ನು 2005ರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಿಂದ ಪಡೆದರು. ಆನಂತರ ಇವರು 2017ರಲ್ಲಿ ಇಂಗ್ಲೆಂಡಿನ ರಾಯಲ್ ಕಾಲೇಜ್ ಆಫ್ ಆಬ್ಸ್ಟ್ರಿಕ್ ಅಂಡ್ ಗೈನಕಾಲಜಿಯಿಂದ MRCOG ಪದವಿ ಹೊಂದಿದ್ದಾರೆ ಮತ್ತು 2022ರಲ್ಲಿ ಸಂತಾನೋತ್ಪತ್ತಿ ಔಷಧ ಎಂಬ ವಿಷಯದ ಮೇಲೆ 1 ವರ್ಷದ ಫೆಲೋಶಿಪ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಇವರು ಈ ಹಿಂದೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಆಸ್ಪತ್ರೆಯಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ. 2020ರಲ್ಲಿ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದಂತಹ ಇವರು ಕಳೆದ 5 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೇ, ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಮೊದಲಿಗೆ ಈ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾರೆ. ಆ ಮಾಹಿತಿಗಳನ್ನೆಲ್ಲ ಕೇಳಿಕೊಂಡು ನೀವು ನಂತರ ಡಾಕ್ಟರ್ ಮೃದುಲಾ ಪಾಟೀಲ್ ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ನಮಸ್ಕಾರ. 1 ವರ್ಷ ಪ್ರಯತ್ನ ಮಾಡಿದ ಮೇಲೂ ಮಕ್ಕಳು ಆಗದೇ ಇದ್ದರೆ ಸಂತಾನಹೀನತೆಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು. 8ರಲ್ಲಿ 1 ದಂಪತಿಗೆ ಸಂತಾನಹೀನತೆಯ ಸಮಸ್ಯೆ ಕಾಡುತ್ತದೆ. ಅದಕ್ಕೆ ಕಾರಣಗಳು ಹಲವು. ಋತುಚಕ್ರಗಳು ಏರುಪೇರಾಗಿರುವುದು, ಅಂಡಾಣೋತ್ಪತ್ತಿ ಸಮಸ್ಯೆಗಳು, ವಯಸ್ಸು ಹೆಚ್ಚಾಗಿರುವುದು, ಹಾರ್ಮೋನ್ಗಳ ಅಸಮತೋಲನ, ಸೋಂಕುಗಳು ಇತ್ಯಾದಿ. ಸಂತಾನೋತ್ಪತ್ತಿ ಆರೋಗ್ಯವು ವ್ಯಕ್ತಿಯ ಸಾಮಾನ್ಯ ಆರೋಗ್ಯಕ್ಕೆ ಒಂದು ಕಿಟಕಿ ಇದ್ದಂತೆ. ಸಂತಾನಹೀನತೆ ತಡೆಗಟ್ಟುವ ವಿಧಾನಗಳನ್ನು ತಿಳಿಯೋಣ. ಮೊದಲನೆಯಾಗಿ ಬಹಳ ಮುಖ್ಯವಾದದ್ದು ಹೆಣ್ಣು ಮಕ್ಕಳ ವಯಸ್ಸು. ಹೆಣ್ಣು ಮಕ್ಕಳ ವಯಸ್ಸು ಮಕ್ಕಳಾಗುವುದಕ್ಕೆ ಬಹಳ ಮಹತ್ವದ್ದು. ನಮ್ಮ ಜೀವಿತದಲ್ಲಿ ಹೊಸ ಅಂಡಾಣುಗಳು ಉತ್ಪತ್ತಿ ಆಗುವುದಿಲ್ಲ. ನಾವು ಹುಟ್ಟಿದಾಗಲೇ ಇರುವ ಅಂಡಾಣುಗಳಲ್ಲಿ ತಿಂಗಳಿಗೊಂದು ಬೆಳೆದು ಫಲೀಕರಣಗೊಳ್ಳುತ್ತದೆ. 35 ವರ್ಷ ವಯಸ್ಸು ಆದ ಮೇಲೆ ಹೆಂಗಸರ ಅಂಡಾಣುಗಳು ಕಡಿಮೆಯಾಗುತ್ತವೆ ಮತ್ತು ಅದರ ಗುಣಮಟ್ಟವೂ ಕಡಿಮೆಯಾಗುತ್ತದೆ. ಹೀಗಾಗಿ ಮಕ್ಕಳು ಮಾಡಿಕೊಳ್ಳಲು ವಿಳಂಬ ಮಾಡಬೇಡಿ. ಎರಡನೆಯದಾಗಿ, ಸಂತಾನೋತ್ಪತ್ತಿ ಶಿಕ್ಷಣ ಪ್ರೌಢಶಾಲೆಯಲ್ಲಿದ್ದಾಗಲೇ ಶುರುವಾಗಬೇಕು. ಸಂತಾನಹೀನತೆ ತಡೆಗಟ್ಟುವ ಬಗ್ಗೆ ತಿಳಿಸಿ ಹೇಳಬೇಕು. ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ಅದರ ಮೇಲೆ ಪರಿಣಾಮ ಬೀರುವ ಅಂಶಗಳ ಬಗ್ಗೆ ಹೇಳಬೇಕು. ಪೌಷ್ಟಿಕ ಆಹಾರ ಸೇವಿಸುವುದು, ಆದರ್ಶ ತೂಕವನ್ನು ಕಾಪಾಡಿಕೊಳ್ಳುವುದು, ನಿಯಮಿತ ವ್ಯಾಯಾಮ, ಧೂಮಪಾನ, ಮದ್ಯಪಾನ ಮತ್ತು ತಂಬಾಕಿನಿಂದ ದೂರ ಇರುವುದು, ಅವುಗಳಿಂದ ಫಲವತ್ತತೆ ಕಡಿಮೆಯಾಗುತ್ತದೆ. ಹೀಗೆ ಶಾಲೆಯಲ್ಲಿದ್ದಾಗಲೇ ಇದರ ಬಗ್ಗೆ ಶಿಕ್ಷಣ ಕೊಡಬೇಕು. ಮುಂದೆ ಅವರಿಗೆ ಸರಿ ಸಮಯ ಅನಿಸಿದಾಗ ಮಕ್ಕಳು ಆಗುವುದಕ್ಕೆ ತೊಂದರೆ ಆಗುವುದಿಲ್ಲ. ಮೂರನೆಯದಾಗಿ, ಪರಿಸರ ಮಾಲಿನ್ಯಕಾರಕಗಳು ನಿಮಗೆ ಹಾನಿ ಮಾಡದ ಹಾಗೆ ನೋಡಿಕೊಳ್ಳಿ. ಗೊಬ್ಬರ, ಕೈಗಾರಿಕಾ ತ್ಯಾಜ್ಯ, ಸೌಂದರ್ಯವರ್ಧಕಗಳು, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರ, ನೀರು ಇಡುವುದು ನಿಲ್ಲಿಸಬೇಕು. ಅದರಲ್ಲಿ ಥ್ಯಾಲೇಟ್ಸ್, ಈಸ್ಟ್ರೋಜೆನ್ಸ್ ಮತ್ತು ಬಿಸ್ಫಿನಾಲ್ನಂತಹ ರಾಸಾಯನಿಕಗಳು ಇರುತ್ತವೆ. ಅವುಗಳಿಂದ ಅಂಡಾಣು ಮತ್ತು ವೀರ್ಯಾಣುಗಳ ಉತ್ಪತ್ತಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ. ಮಗು ತಾಯಿಯ ಗರ್ಭದಲ್ಲಿದ್ದಾಗಲೂ ನಾವು ಎಚ್ಚರವಹಿಸಬೇಕು. ಗೊಬ್ಬರ ಬಳಸುವಾಗ ಅದು ನಿಮ್ಮ ಚರ್ಮಕ್ಕೆ ತಾಗದ ಹಾಗೆ ಉಡುಪು ಧರಿಸಿ. ನಾಲ್ಕನೆಯದಾಗಿ, ಜೀವನ ಶೈಲಿ ಬದಲಾಯಿಸಿಕೊಳ್ಳಿ. ಅತಿಯಾದ ಒತ್ತಡ ಕೆಟ್ಟ ಪರಿಣಾಮ ಬೀರುತ್ತದೆ. ಬೊಜ್ಜು ನಿಯಂತ್ರಣದಲ್ಲಿರಬೇಕು. ತೀರ ತೆಳುವಾಗಿಯೂ ಇರಬಾರದು. ಸಮತೋಲಿತ ಆಹಾರ, ವ್ಯಾಯಾಮ, ಧೂಮಪಾನ, ಮದ್ಯಪಾನದಿಂದ ದೂರ ಇರುವುದು. ಐದನೆಯದಾಗಿ, ಲೈಂಗಿಕವಾಗಿ ಹರಡುವ ರೋಗಗಳಿಂದ ಸಂತಾನಹೀನತೆ ಆಗಬಹುದು. ಫಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಬಹುದು ಮತ್ತು ಗಂಡಸರಲ್ಲಿ ವ್ಯಾಸ್ ಡೆಫರೆನ್ಸ್ ಬ್ಲಾಕ್ ಆಗಬಹುದು. ಅವುಗಳನ್ನು ತಡೆಗಟ್ಟಲು ಗರ್ಭನಿರೋಧಕಗಳನ್ನು ಬಳಸಿ. ಕಿಬ್ಬೊಟ್ಟೆಯ ಕ್ಷಯರೋಗದಿಂದ ಬಂಜೆತನ ಆಗಬಹುದು. ರೋಗ ಲಕ್ಷಣಗಳು ಇದ್ದರೆ ಕೂಡಲೇ ವೈದ್ಯರನ್ನು ಕಂಡು ಚಿಕಿತ್ಸೆ ತೆಗೆದುಕೊಳ್ಳಬೇಕು. ಕ್ಷಯರೋಗದ ಲಸಿಕೆ ಎಲ್ಲ ಮಕ್ಕಳಿಗೆ ಕೊಡಿಸಬೇಕು. ಬೇರೆ ರೋಗ ರುಜಿನಗಳಿದ್ದರೆ, ಥೈರಾಯ್ಡ್ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಹೆಣ್ಣು ಮಕ್ಕಳು ಫೋಲಿಕ್ ಆಸಿಡ್ ವಿಟಮಿನ್ ದಿನನಿತ್ಯ ಸೇವಿಸಬೇಕು. ಕೊನೆಯದಾಗಿ, ವೃತ್ತಿಪರ ಮಹಿಳೆಯರು ಮೊಟ್ಟೆಗಳ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬಹುದು. ಕ್ಯಾನ್ಸರ್ದಿಂದ ಬಳಲುವವರು ಮೊಟ್ಟೆಗಳು ಮತ್ತು ವೀರ್ಯಾಣುಗಳ ಸಂಗ್ರಹಣೆ ಮಾಡಿಡುವ ಅವಕಾಶವಿದೆ. ಈ ಎಲ್ಲ ವಿಧಾನಗಳಿಂದ ನಿಮ್ಮ ಫಲವತ್ತತೆ ಕಾಪಾಡಿಕೊಳ್ಳಬಹುದು. ನಮಸ್ಕಾರ. ಆತ್ಮೀಯ ಕೇಳುಗರೆ, ಈಗ ಡಾಕ್ಟರ್ಗೆ ನೇರವಾಗಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಮೊದಲನೇ ಕರೆ. ಹಲೋ ಡಾಕ್ಟರ್, ಗುಡ್ ಈವ್ನಿಂಗ್ ಡಾಕ್ಟರ್. ಅದ್ರ ಹನುಮ ಸಾಗರ್ ಅಂತ ಬಾಲ್ಕೋಟಿ ಮಾತಾಡಿಕತ್ತೀನಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಡಾಕ್ಟರ್. ಈಗ ಥೈರಾಯ್ಡ್ ಹೈಪರ್ ರೇಡಿಯೋ ಐಡಿನ್ ಕೊಡ್ತಾರ, ರೇಡಿಯೋ ಐಡಿನ್, ಅದರಿಂದ ಏನು ಬಂಜಿತನ ಉತ್ಪಾದನೆ ಆಗ್ತದೆ ಒಂದು. ಆಮೇಲೆ ವೆಸ್ಟರ್ನ್ ಕಂಟ್ರಿನಾಗ ಜೆನೆಟಿಕ್ ಇಂಜಿನಿಯರಿಂಗ್ಲೇ ಈ ಹ್ಯೂಮನ್ ಕೌಂಟ್ಸ್ ಕರೆಕ್ಷನ್ ಮಾಡ್ಲಿಕ್ಕೆ ಹಾರ್ಮೋನ್ ಟ್ರೀಟ್ಮೆಂಟ್ಲೇ ನಡೆದು, ಅದು ನಮ್ಮ ಇಂಡಿಯಾದಾಗ ನಡೆದದೇನು ಒಂದು. ಮೂರನೇ ಪ್ರಶ್ನೆ ಅಂದ್ರೆ, ಸೆಕ್ಸ್ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಸಸ್ಟೇನ್ ಅನ್ ಗಿಸ್ಟೇನ್ ಅನ್ ನಿಜಕ್ಕೆ ತೋರ್ತಾರ, ಅದು ಈಸ್ ಇಟ್ ವರ್ತ್ ವೈಲ್ ಡಾಕ್ಟರ್? ಈ ಪ್ರಶ್ನೆ ಇದೆ ಡಾಕ್ಟರ್. ರೇಡಿಯೋ ಅಯೋಡಿನ್ದಿಂದ ಹೌದು, ಅದರದ್ದು ಪರಿಣಾಮ ಆಗಬಹುದು. ಬಟ್ ಅದು ಯೂಶಲಿ ಕ್ಯಾನ್ಸರ್, ಥೈರಾಯ್ಡ್ ಕ್ಯಾನ್ಸರ್ ಹಾಗೆ ಇದ್ದಾಗೆ ಕೊಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಆ ಥರ ಏನಾದರೂ ನೀವು ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದರೆ ಅಂಡಾಣುಗಳನ್ನು ಅಥವಾ ವೀರ್ಯಾಣುಗಳನ್ನು ನೀವು ಸಂಗ್ರಹಣೆ ಮಾಡಿಟ್ಟುಕೊಳ್ಳಬಹುದು, ಅದೊಂದು ಆಪ್ಷನ್ ಇರುತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್ ನಮ್ಮ ಭಾರತದಲ್ಲಿ ಇನ್ನೂ ಬಂದಿಲ್ಲ. ಮೂರನೇ ಪ್ರಶ್ನೆ, ಹಾಂ, ಇವರು ಕೇಳ್ತಾ ಇದ್ರು, ಬಹುಶಃ ಇವರು ಕರೆಯಲ್ಲಿ ಇಲ್ಲ, ಕರೆಯಲ್ಲಿ ತೊಂದರೆ ಇತ್ತು, ಕಟ್ ಆಗಿದೆ, ಹೀಗಾಗಿ ಮುಂದಿನ ಕರೆಗೆ ಹೋಗೋಣ. ನಮ್ಮ ಕೇಳುಗರಲ್ಲಿ ವಿನಂತಿ, ಡಾಕ್ಟರ್ಗೆ ನೀವು ಬಹಳಷ್ಟು ಕೇಳುಗರು ಕರೆ ಮಾಡ್ತಿರ್ತಾರೆ, ಒಂದು ಪ್ರಶ್ನೆ, ಅದಕ್ಕೆ ಬೇಕಾದರೂ ಒಂದು ಉಪ ಪ್ರಶ್ನೆ ಕೇಳಬಹುದು ಅಷ್ಟೆ. ಹಲೋ ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಮೇಡಮ್, ಆರೋಗ್ಯ ಮೇಡಮ್, ಇದು ಧಾರವಾಡ. ನೀವು ಎಲ್ಲಿಂದ ಕರೆ ಮಾಡ್ತೀರಿ, ಯಾವ ಊರು? ತಮ್ಮ ಹೆಸರು? ಮಂಜುನಾಥ್ ಮೇಡಮ್. ಮಂಜುನಾಥ್ ಅವರ ಪ್ರಶ್ನೆ ಕೇಳ್ರಿ. ಮೇಡಮ್ ಏನಿಲ್ಲ ಮೇಡಮ್, ನಮಗೆ 2009 ಮದುವೆ ಆಗಿದೆ. ಕೇಳ್ರಿ, ಡಾಕ್ಟರ್ ಕೇಳ್ತಾ ಇದ್ದಾರೆ, ಹೇಳ್ರಿ. ಮೇಡಮ್ 2009 ಮದುವೆ ಆಗಿದೆ, ತೋರಿಸಿದ್ರು ಎಲ್ಲಿ ತೋರಿಸಿದ್ರು ಅದು ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದಾರ. ಹಂಗಾಗಿ ನಮ್ಗೆ ಹುಡುಗರೇ ಆಗಿಲ್ಲ ಮೇಡಮ್. ಸೊ ಕೆಲವೊಮ್ಮೆ 5% 5-10% ಎಲ್ಲಾ ಪರೀಕ್ಷೆ ಮಾಡಿದ್ರು ಎಲ್ಲ ನಾರ್ಮಲ್ ಇದ್ದು ಏನು ಕಾರಣ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತೀವಿ, ಅಂದ್ರೆ ಕಾರಣ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೂ ಚಿಕಿತ್ಸೆ ಇರುತ್ತೆ. ನೀವು ಮೇಡಮ್ ಅಂದ್ರೆ ತೂಕ ಮಾತ್ರ 30-31 ಇದ್ಲು, ಈಗ ಅದು ಏನಂದ್ರೆ ಕಾಳು ಕಡೆ ಎಲ್ಲ ನೆನೆಯಕ್ಕೆ ನೈಟು ಬೆಳಗ್ಗೆ ಆ ಖಾಲಿ ಹೊಟ್ಟೆಲ್ಲೇ ಕೊಡ್ತಾ ಇದೀವಿ. ಓಕೆ, ಹಾಗಾಗಿ ಒಂದ್ ಸ್ವಲ್ಪ ತೂಕ ಜಾಸ್ತಿ ಆಗಿದ್ದಾವೆ ಮೇಡಮ್, 40-41 ಆಗಿದೆ ಈಗ. ಓಕೆ, ತೂಕ ಕಡಿಮೆ ಇದ್ದರೂ ಅದರದ ಪರಿಣಾಮ ಬೀರುತ್ತದೆ ಮೇಡಮ್. ಈ ತೂಕ ಅಂದ್ರೆ ಫಸ್ಟ್ ಇದ್ದದ್ದು 30-31 ಇತ್ತು, ಈಗ ಏನಂದ್ರೆ ನಾವು ನೆನೆಕಿ ಶೇಂಗಾ ಕಾಳು, ಕಡಲೆಕಾಳು, ಹೆಸರು ಕಾಳು ಇವೆಲ್ಲ ನೆನೆಕಿ, ಮಡಿಕೆ ಕಾಳು ಇವೆಲ್ಲ ನೆನೆಕಿ ಕೊಡ್ತಾ ಇದ್ವಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡ್ತಾ ಇದ್ವಲ್ಲ, ಹಂಗಾಗಿ ಆ ತೂಕ ಜಾಸ್ತಿ ಆಗಿದೆ. ಓಕೆ, ಮತ್ತು ಹೆಂಗಸರ ವಯಸ್ಸು ಮಹತ್ವ ಮೇಡಮ್ ಅಂತ ಒಂದು ಅವ್ರದ್ದು 1988 ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಎಸ್ಟಿಎಂ ಫರ್ಟಿಲಿಟಿ ಸೆಂಟರ್ 3ನೇ ಫ್ಲೋರ್ ಎಸ್ಟಿಎಂ ದವಾಖಾನೆಗೆ ಬಂದ್ರೆ ನಾವು ನಿಮ್ಮ ಹಳೆಯ ಫೈಲ್ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಅಡ್ವೈಸ್ ಮಾಡಬಹುದು. ಇಲ್ಲ, ಚಿಕಿತ್ಸೆಯ ವಿಧಾನಗಳು ಇದಾವೆ, ಹಲವು ಇದಾವೆ, ಅದರಲ್ಲಿ ನಿಮಗೆ ಸರಿ ಹೊಂದುವಂಥದ್ದನ್ನು ನಾವು ನಿಮಗೆ ಹೇಳಬಹುದು. ಮೇಡಮ್ ಅಂದಂಗ ಈಗ ಬಹಳಷ್ಟು ಕಡೆ ಏನಾಗ್ತದೆ, ತಿಳುವಳಿಕೆಯ ಕೊರತೆಯಿಂದ ಸಂತಾನಹೀನತೆ ಇದ್ದಾಗ ಕೇವಲ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ತಾರೆ, ಗಂಡು ಮಕ್ಕಳಿಗೆ ಯಾವುದೇ ಪರೀಕ್ಷೆಗಳನ್ನೇ ಮಾಡಿಸೋದಿಲ್ಲ, ಇದೆಷ್ಟು ಸರಿ ಅಂತೀರಿ ನೀವು? ಇಲ್ಲ, ಅದು ಆ್ಯಕ್ಚುಲಿ ಹೆಣ್ಣು ಹೆಂಗಸರು ಗಂಡಸರು ಈಕ್ವಲ್ ರೀಸನ್ ಇರ್ತದೆ, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಸೊ ಹೆಂಗಸರಿಗೂ ಸಮಸ್ಯೆಗಳು ಇರ್ತವೆ, ಅದು 30-40% ಅನ್ಬಹುದು. ಗಂಡಸರ ಸಮಸ್ಯೆಗಳು ಇದಕ್ಕೆ 30-40% ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಇಬ್ಬರದ್ದು ಸೇರಿ ಸಮಸ್ಯೆಗಳು ಅದು ಒಂದು 30-40% ಇರುತ್ತೆ. ಸೊ ಹಿಂಗೆ ನೋಡಿದರೆ ಗಂಡಸರಿಗಿದೆ ಅರೌಂಡ್ 50-60% ಕಾರಣ ಇರುತ್ತೆ. ಸೊ ಇಬ್ಬರದ್ದು ಒಟ್ಟಿಗೇ ತಪಾಸಣೆ ಮಾಡುವುದು ಒಳ್ಳೆಯದು. ಕೇವಲ ಹೆಣ್ಣು ಮಕ್ಕಳನ್ನು ಹೊಣೆಗಾರರನ್ನಾಗಿ ಮಾಡಲಾರ್ದ ಇಬ್ಬರನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನೀವು ಹೇಳ್ತೀರಿ. ಹೌದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ತಾಲೂಕು ಮೇಡಮ್ ರೀ, ಅಶೋಕ್ ಕದಮ್ ಹತ್ರ. ಅಶೋಕ್ ಅವರ ಕೇಳ್ರಿ ಪ್ರಶ್ನೆ. ನೋಡ್ರಿ, ನಮ್ಮ ದೋಸ್ತ ಮಗಳಿ 13 ಆತ್ರಿ ಮದ್ವೆ ಆಗ್ರಿ. ಹಾ, ಡಾಕ್ಟರ್ ಕೇಳ್ತಾ ಇದ್ದಾರೆ, ಹೇಳ್ರಿ. ಹಾ, 13 ಆತ್ರಿ, ಇನ್ನ ಮಕ್ಕಳಿಲ್ರಿ. ಅಂದ್ರೆ ಇಬ್ರಿಗೂ ತೋರಿಸಿದ್ರು ಸುಖ, ಅವ ಒಂದ್ ಸ್ವಲ್ಪ ತೋರಿಸ್ಲಾಕ ಹಿಂಗ್ ಸರಿ ಆತನ್ರಿ ಗಂಡ್ರಿ? ಈಗ ಅವ್ ಹೆಂಡತಿ ಅದೆಲ್ಲ ಪರೀಕ್ಷೆ ಆಗಿತ್ತು ಅಂದ್ರೆ ಮತ್ತೆ ಅವ್ರ ಮಾಡಿದ್ರಿ, ಮತ್ತ ಅವ್ರ ಮನೆಯವ್ರದ್ದು ಪರೀಕ್ಷೆ ಮಾಡುವುದು ಒಳ್ಳೇದು. ವೀರ್ಯಾಣು ಪರೀಕ್ಷೆ ಮೊದಲನೆಯ ಪರೀಕ್ಷೆ, ವೀರ್ಯಾಣು ಪರೀಕ್ಷೆ ಸರಿ ಇತ್ತು ಅಂದ್ರೆ ಮತ್ತೆ ಬೇರೆ ಯಾವುದು ಪರೀಕ್ಷೆ ಬೇಕಾಗುವುದಿಲ್ಲ. ಆದರೆ ವೀರ್ಯಾಣು ಪರೀಕ್ಷೆಯಲ್ಲಿ ಏನಾದ್ರು ತೊಂದರೆ ಕಂಡು ಬಂದರೆ ನಾವು ಅವರಿಗೂ ರಕ್ತ ಪರೀಕ್ಷೆ, ಹಾರ್ಮೋನ್ಗಳ ಪರೀಕ್ಷೆ, ಅಲ್ಟ್ರಾಸೋನೋಗ್ರಫಿ ಮಾಡ್ತೀವಿ. ಸೊ ಅವ್ರ ಮನೆಯವ್ರದ್ದು ತಪಾಸು ಮಾಡಿಸುವುದು ಒಳ್ಳೆಯದು. ಎಸ್ಟಿಎಂ ದವಾಖಾನೆ ಧಾರವಾಡಲ್ಲಿ 3ನೇ ಫ್ಲೋರ್ ಎಸ್ಟಿಎಂ ಫರ್ಟಿಲಿಟಿ ಸೆಂಟರ್ ಇದೆ, ಅಲ್ಲಿ ನೀವು ಕರ್ಕೊಂಡು ಬನ್ನಿ ಇಬ್ಬರು. ಅಂದ್ರೆ ಈಗ ನಾವು ಇಲ್ಲಿ ಮಿರಜ್ ಕಾರ್ ತೋರಿಸ್ತೀವ್ರಿ, ನಮಗೆ ಸಮೀಪ ಆಗ್ತಕ್ಕಂತೆ, ಅದಕ್ಕಾಗಿ ರಾತ್ರಿಗೆ ತೋರಿಸಿದೀವ್ರಿ. ಓಕೆ, ಅದೆಲ್ಲ ಹಳೆ ಫೈಲ್, ಹಳೆ ತಪಾಸು ಪರೀಕ್ಷೆಗಳನ್ನೆಲ್ಲ ತಗೊಂಡ್ ಬನ್ನಿ. ನೋಡ್ತೀವಿ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಇನ್ನೊಂದು ಎರಡೇ ಪ್ರಶ್ನೆ ಇದ್ರಿ ಧ್ರುವ, ಸ್ವಲ್ಪ ಮಾತಾಡ್ಕೊಳ್ತೀನಿ. ಧ್ರುವ ಅವರ ಒಂದೊಂದು ಪ್ರಶ್ನೆ ಕೇಳ್ರಿ. ಎರಡೇ ರೀ ಇಂಪಾರ್ಟೆಂಟ್. ಈ ಸರ್ವಿಸ್ ಕ್ಯಾನ್ಸರ್ ಆದ ಹೊತ್ತಿಗೆ ಸರ್ವಿಸ್ ಕ್ಯಾನ್ಸರ್ ಆದ ಹೊತ್ತಿಗೆ ಟೆಸ್ಟ್ ಟ್ಯೂಬ್ ಬೇಬಿಗೆ ಹೋಗ್ಬೋದೇನು, ಒಂದು ಪ್ರಶ್ನೆ. ಎರಡನೇದಂದ್ರೆ ಸೆಕ್ಸ್ ಮಾಡೋಕೆ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ ಸಷ್ಟೇ, ನನಗೆ ಇಷ್ಟೇನು, ಈಸ್ ಇಟ್ ವರ್ತ್ ಫೈಲ್ ಡಾಕ್ಟರ್? ಇವೆರಡು ಪ್ರಶ್ನೆ ಇತ್ತು. ಇಲ್ಲ, ಸೆಕ್ಸ್ ಡಿಟರ್ಮಿನೇಷನ್ಗೆ ಯಾವ ಥರದ್ದು ಇಂಜೆಕ್ಷನ್ನು ಮಾತ್ರೆಗಳು ಇಲ್ಲ, ಅದೆಲ್ಲ ಅದು ಬರೀ ಊಹಾಪೋಹಗಳು ಅಷ್ಟೇ. ಎಸ್ ಎಸ್. ಆಮೇಲೆ ಇದು ಸರ್ವಿಸ್ ಕ್ಯಾನ್ಸರ್ ಆದ ಟೆಸ್ಟ್ ಟ್ಯೂಬ್ ಬೇಬಿಗೆ ಹೋಗ್ಬೋದಲ್ಲ, ಐವಿಎಫ್ಗೆ ಹೋಗ್ಬೋದಲ್ಲ? ಐವಿಎಫ್ ಮಾಡಿಸಿಕೊಳ್ಳಬಹುದು. ಅದು ಸರ್ವಿಕ್ಸ್ ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅರ್ಲಿ ಸ್ಟೇಜ್ ಸಕ್ಸಸ್ ರೇಟ್ ಒಂದು 50% ಅದೇನ್ರಿ ಮೇಡಮ್ ಅದಕ್ಕೆ ಸಕ್ಸಸ್ ರೇಟ್? ಐವಿಎಫ್ ದ ಸಕ್ಸಸ್ ರೇಟು ನಾವು ಹೆಚ್ಚು ಅಂದರೆ 40% ಅಂತ ಹೇಳ್ತೀವಿ. ಮೇಡಮ್, ಈಗ ಐ ವಿ ಎಫ್ ಅಂತ ಹೇಳಿದ್ರಿ, ಈ ಐ ವಿ ಎಫ್ ಅನ್ನು ನೀವು ಯಾವಾಗ ಸಜೆಸ್ಟ್ ಮಾಡ್ತೀರಿ? ಎಷ್ಟು ಕಾಲದ ನಂತರ ಒಂದು ದಂಪತಿ ಬಂದಾಗ ಅವರಿಗೆ ಮಾಡಿಸ್ಕೊಳ್ಬೇಕು ಅಂತ ನೀವು ಅವರಿಗೆ ಹೇಳ್ಬೋದು? ಸೊ ಐ ವಿ ಎಫ್ ಬಂದು ನಾವು ಅದನ್ನು ಸಾಮಾನ್ಯವಾಗಿ ಮೂರನೇ ಆಪ್ಷನ್ ಅಂತ ಹೇಳ್ತೀವಿ. ಮೊದಲನೇ ಆಪ್ಷನ್ನು ಅಂಡಾಣು ಉತ್ಪತ್ತಿಗೆ ಸಹಾಯ ಮಾಡುವುದು, ಅಂಡಾಣು ಬಿಡುಗಡೆಗೆ ಸಹಾಯ ಮಾಡುವುದು. ಎರಡನೆಯದಾಗಿ ಐ ಯು ಐ ಟ್ರೀಟ್ಮೆಂಟ್, ಐ ಯು ಐನಲ್ಲಿ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್, ಅಂದರೆ ಅದಕ್ಕೆ ಕೃತಕ ವೀರ್ಯದಾನ ಅಂತ ಹೇಳ್ತೀವಿ. ಅದರಲ್ಲಿ ಗಂಡನ ವೀರ್ಯಾಣುಗಳನ್ನು ಹೆಂಡತಿಯ ಗರ್ಭಾಶಯದೊಳಗೆ ಹಾಕುವುದು. ಐ ಯು ಐನೂ ಫೇಲು ಆಯಿತು, ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಕೊನೆಯದಾಗಿ ಐ ವಿ ಎಫ್ನ ಅಡ್ವೈಸ್ ಮಾಡ್ತೀವಿ. ಐ ವಿ ಎಫ್ ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಕನ್ನಡದಲ್ಲಿ ಹೇಳುವುದಾದರೆ ಪ್ರಣಾಳ ಶಿಶು. ಅದನ್ನು ಯಾವಾಗ ನಾವು ಹೇಳ್ತೀವಿ ಅಂದರೆ ಹೆಂಡತಿಯ ಅಂಡಾಣುಗಳು ತೀರ ಕಡಿಮೆ ಇದ್ದಾಗ, ಅಥವಾ ಅವರಿಗೆ ಎರಡೂ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ದಾಗ, ಅಥವಾ ಐ ಯು ಐ 6 ತಿಂಗಳ ತನಕವೂ ಮಾಡಿಸಿಕೊಂಡು ಅದು ಏನು ಪರಿಣಾಮ ಬೀರದಿದ್ದಾಗ, ಅಥವಾ ಗಂಡನ ವೀರ್ಯಾಣುಗಳು ತೀರ ಕಡಿಮೆ ಇದ್ದಾಗ, ಅಂದರೆ 5 ಮಿಲಿಯನ್ಗಿಂತ ಕಡಿಮೆ ಇದ್ದಾಗ ನಾವು ಐ ವಿ ಎಫನ್ನು ಸಲಹೆ ಮಾಡ್ತೀವಿ. ಐ ವಿ ಎಫ್ನಲ್ಲಿ ಹೆಂಡತಿಗೆ ಅಂಡಾಣುಗಳು ಬೆಳೆಯುವ ಹಾಗೆ ಮಾತ್ರೆ ಇಂಜೆಕ್ಷನ್ ಕೊಟ್ಟು ಅಂಡಾಣುಗಳನ್ನು ಸಣ್ಣ ಸೂಜಿಯಿಂದ ಹೊರತೆಗೆದು ಲೆಬೋರೇಟ್ರಿನಲ್ಲಿ ಅವರ ಮನೆಯವರ ವೀರ್ಯಾಣುವಿಂದ ಫಲವತ್ತಾಗಿಸಿ ಭ್ರೂಣ ತಯಾರು ಮಾಡ್ತೀವಿ. ಆ ಭ್ರೂಣವನ್ನು ಅವರ ಹೆಂಡತಿಯ ಗರ್ಭದೊಳಗೆ ಹಾಕುವುದು. ಇದಕ್ಕೆ ನಾವು ಐ ವಿ ಎಫ್ ಚಿಕಿತ್ಸೆ ಅಥವಾ ಪ್ರಣಾಳ ಶಿಶು ಅಂತ ಹೇಳ್ತೀವಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ನೇಮಿತ ಕೇಳುಗ ಶಿರೋಳದಿಂದ, ಉದಯ ಟೇಲರ್ ಮೇಡಮ. ಉದಯ್ ಅವರ ಪ್ರಶ್ನೆ ಕೇಳ್ರಿ. ಸರಿಯಾಗಿ ಸಿಗ್ನಲ್ ಬರೋ ಕಡೆ ನೀವು ನಿಂತು ಪ್ರಶ್ನೆ ಕೇಳಬೇಕು ಮೇಡಮ್. ಈಗ ರಕ್ತ ಸಂಬಂಧಿಯಲ್ಲಿ ಮದುವೆಯಾದರೆ ಬಂಜತನ ಬರ್ತತಿ ಅಂತಾರಲ್ಲ, ನಿಮ್ಮ ವೈದ್ಯಕೀಯ ದೃಷ್ಟಿಯೊಳಗೆ ಎಷ್ಟರ ಮಟ್ಟಿಗೆ ಅಂತ ಒಟ್ಟು ಹೇಳ್ತೀರಿ ಕೇಳೋದರಿಗೆ? ಹಾಗೆ ಬಂಜೆತನ ರಕ್ತ ಸಂಬಂಧದಲ್ಲಿ ಮದ್ವೆ ಆದ್ರೆ ಬಂಜೆತನ ಬರುವುದಿಲ್ಲ, ಅದು ತಪ್ಪು. ಅಲ್ಲ, ಕೆಲವು ಕಡೆ ತೋರ್ಸಕ್ ಹೋದ್ರೆ ಹಿಂಗ ಹೇಳ್ತಾರೆ ಮೇಡಮ್. ಇಲ್ಲ, ಅದು ತಪ್ಪು. ಆಮ್ಯಾಗ 3 ತಿಂಗಳ ಆದ್ಕೂಲಿನ ಅದು ಹಾರ್ಟ್ನಾಗ ಇದೈತಿ ಅದೈತಿ ಇದೈತಿ ಅಂತ ಹೇಳತ್ತಿದ್ರು, ಆದ್ರೆ ಗ್ರಾಮೀಣ ಪ್ರದೇಶದೊಳಗ ಒಟ್ಟು ಮಹತ್ವದ ಸಲಹೆಯನ್ನ ನೀಡ್ತೀರೇನು ಮೇಡಮ್? ಮಕ್ಕಳಾಗುವುದಕ್ಕೆ ಏನೂ ತೊಂದರೆ ಆಗುವುದಿಲ್ಲ ರಕ್ತ ಸಂಬಂಧದಲ್ಲಿ, ಏನು ತೊಂದರೆ ಆಗುವುದಿಲ್ಲ. ಆದರೆ ಗರ್ಭ ನಿಂತ ಮೇಲೆ ಅಕಸ್ಮಾತ್ ಅವರಿಗೆ ಏನಾದರೂ ಅನುವಂಶಿಕ ಕಾಯಿಲೆ ಇತ್ತು ಗಂಡ ಹೆಂಡತಿಗೆ ಅಂದರೆ ಮಗುವಿಗೆ ಏನಾದರೂ ತೊಂದರೆ ಆಗಬಹುದು, ಅದು ನಾವು ಸ್ಕ್ಯಾನ್ ಮೂಲಕ ಪತ್ತೆ ಹಚ್ತೀವಿ. ಬಟ್ ಬಂಜೆತನ ಆಗುವುದಿಲ್ಲ, ಬಂಜೆತನದೇನು ತೊಂದರೆ ಆಗುವುದಿಲ್ಲ. ರಕ್ತ ಸಂಬಂಧಿ, ಈಗ ನನ್ನ ಮಗು 3 ತಿಂಗಳಾಗಿಂದ ಫೇಲ್ ಆಯ್ತು, ರಕ್ತ ಸಂಬಂಧಿಯಲ್ಲಿ ಇದ್ದಾಗನ ಆಯ್ತು ಅಂತ ಹೇಳಿದ್ರು, ಅದಕ್ಕೆ ಕೇಳಬೇಕಾಯ್ತು ಮೇಡಮ್. ಇಲ್ಲ, ಆ ಥರ ಏನೂ ಆಗುವುದಿಲ್ಲ. ಆಯ್ತು, ಥ್ಯಾಂಕ್ ಯು ಮೇಡಮ್. ಹಲೋ, ಹಲೋ ಡಾಕ್ಟರ್. ಈ ಗರ್ಭಾಶಯ ಫುಲ್ ಡ್ಯಾಮೇಜ್ ಆದ ಹೊತ್ತಿನಾಗ ಬಾಡಿಗೆ ಗರ್ಭಾಶಯ ಇನ್ನೊಬ್ರು ಹೆಣ್ಮಗಳಿಗೆ ಫರ್ಟಿಲೈಸ್ ಹೇಗೆ ಬಿಡ್ಬೋದಲ್ಲ, ಅದನ್ನ ಇನ್ನೊಬ್ರು ಬಾಡಿಗೆ ಯುಟೇರಿಯಸ್ನಾಗ ಬಿಡ್ಬೋದಲ್ಲ. ಗರ್ಭಾಶಯ ಒಬ್ರು ಫುಲ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಬಾಡಿಗೆ ತೊಗೊಂಡ್ಬಿಡುದು ಇನ್ನೊಬ್ರು ಹೆಣ್ಮಕ್ಳೊಳಗೆ ಆ ಫರ್ಟಿಲೈಸ್ ಆಗಿ ಬಿಟ್ಟು ಅಲ್ಲಿ ಕೂಸು ಡೆವಲಪ್ ಮಾಡಿಕೊಡ್ತದೆ. ಟೆಕ್ನಿಕ್ ನಮ್ಮಲ್ಲಿ ಅದ ಏನು ತಪ್ಪು? ಹೌದು, ಅದಕ್ಕೆ ಸರೋಗಸಿ ಅಂತ ಹೇಳ್ತೀವಿ. ಅದು ಅವೈಲೇಬಲ್ ಇದೆ, ಇಂಡಿಯಾನಲ್ಲೂ ಅವೈಲೇಬಲ್ ಇದೆ, ನಮ್ಮ ಊರಲ್ಲೂ ಅವೈಲೇಬಲ್ ಇದೆ. ಅದೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಮೇಡಮ್, ಇದು ಸರೋಗಸಿ ಬಗ್ಗೆ ಅವರು ಕೇಳ್ತಾ ಇದ್ರು, ಬಾಡಿಗೆ ತಾಯ್ತನದ ಬಗ್ಗೆ. ಇದು ನಮ್ಮ ಬಹಳಷ್ಟು ಜನರಿಗೆ ಏನು ಕಲ್ಪನೆ, ಇದು ನಮ್ಮ ಸಣ್ಣ ಊರುಗಳಲ್ಲಿ ಇರುವುದಿಲ್ಲ, ದೊಡ್ಡ ದೊಡ್ಡ ಊರುಗಳಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಇರ್ತದೆ ಅಂತ. ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಥರದ ಚಿಕಿತ್ಸೆಗಳನ್ನು ಕೊಡ್ತೀರೇನು ಅಂತ. ಹೌದು, ಅದು ಅವೈಲೇಬಿಲಿಟಿ ಇದೆ. ಅಂದರೆ ಗರ್ಭಾಶಯದ ತುಂಬ ಡ್ಯಾಮೇಜ್ ಆಗಿತ್ತು ಅಥವಾ ಅದು ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ, ಅಥವಾ ಅದು ಗರ್ಭಾಶಯದ ಒಳಗೆ ಏನಾದರೂ ಅಂಟ್ಕೊಂಡಿತ್ತು, ಸೋಂಕುಗಳಿಂದ ಅದು ತುಂಬ ಸಮಸ್ಯೆ ಆಗಿತ್ತು, ಅದು ಗರ್ಭ ಹಿಡ್ಕೊಳ್ಳೋಕ್ಕಾಗುವುದಿಲ್ಲ ಅಂಥ ಸಮಯದಲ್ಲಿ ನಾವು ಸರೋಗಸಿ ಮಾಡ್ತೀವಿ. ಅಂದರೆ ತಾಯಿಗೆ ನಿಜವಾಗಿಯೂ ಸಮಸ್ಯೆ ಇರಬೇಕು, ಗರ್ಭಾಶಯದಲ್ಲಿ ಅವರು ಬಹುಶಃ ಮಕ್ಕಳನ್ನು ಹೊರುವಂಥ ಸಾಮರ್ಥ್ಯ ಅವರ ಗರ್ಭಾಶಯಕ್ಕೆ ಇರದೆ ಹೋದರೆ ಅಷ್ಟೇ ನೀವು ಇದನ್ನು ಮಾಡ್ತೀವಿ. ಹೌದು, ಹೌದು. ಹಲೋ, ಹಲೋ ಮೇಡಮ್, ನಾನು ಹುಬ್ಳೇಂದ್ರ ಮಗಳು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರ ಪ್ರಶ್ನೆ ಕೇಳ್ರಿ. ಈ ಶುಗರ್ ಇದ್ದವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಅಂತಾರೆ, ಅದು ಯಾವ ಇದ್ರೊಳಗ ಸೇರ್ತದೆ? ಸಕ್ಕರೆ ಕಾಯಿಲೆಯಿಂದ ಹೆಣ್ಣು ಮಕ್ಕಳಿಗೂ ಪರಿಣಾಮ ಬೀಳ್ತದೆ, ಗಂಡಸರಿಗೂ ಪರಿಣಾಮ ಬೀಳುತ್ತೆ. ಗಂಡಸರಲ್ಲಿ ವಿರಾಣುಗಳ ಉತ್ಪತ್ತಿ ತೊಂದರೆ ಆಗುತ್ತದೆ ಮತ್ತು ಅದರ ಬಿಡುಗಡೆಯೂ ತೊಂದರೆ ಆಗುತ್ತದೆ. ಸಕ್ಕರೆ ಕಾಯಿಲೆ ಇದ್ದರೆ ಗುಣಮಟ್ಟನೂ ಕಡಿಮೆ ಆಗುತ್ತದೆ. ಸೊ ಸಕ್ಕರೆ ಕಾಯಿಲೆ ಸರಿ ಮಾಡಿಕೊಳ್ಳೋದು ಒಳ್ಳೆಯದು, ಆಮೇಲೆ ಸಂತಾನೋತ್ಪತ್ತಿ ಚಿಕಿತ್ಸೆ ಮಾಡಿಸಿಕೊಳ್ಳಬೇಕು. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಹಿರೇಕೇರೂರಿಂದ. ಯಾರು ಮಾತಾಡೋದು? ಕರ್ಬಸಪ್ಪನವರ ಪ್ರಶ್ನೆ ಕೇಳ್ರಿ. ಹಲೋ, ಹಾ ಡಾಕ್ಟರ್ ಕೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳ್ರಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಈಗ ಮುಟ್ಟಲ್ಲಿ ನಿಂತ ಮೇಲೆ ಬೇರೆಯವರಿಂದ ಅಡ್ಡಾಣು ತಗೊಂಡು ಫರ್ಟಿಲಿಟಿ ಮಾಡ್ಬೋದಾ ಮೇಡಮ್? ಈಗ ಹೊಸ ರೂಲ್ಸ್ ಪ್ರಕಾರ ಹೆಂಗಸರಿಗೆ 50 ವರ್ಷದ ಒಳಗೆ ಇತ್ತು ಅಂದರೆ ನಾವು IVF ಚಿಕಿತ್ಸೆ ಮಾಡಬಹುದು, ಮುಟ್ಟು ನಿಂತ ಮೇಲೂ ಮಾಡಬಹುದು, ಮತ್ತು ಗಂಡಸರಿಗೆ 55 ವರ್ಷದ ಒಳಗೆ ಇರಬೇಕು. ಸೊ ಕೆಲವೊಮ್ಮೆ 45 ವರ್ಷಕ್ಕೆ ಮುಟ್ಟು ನಿಂತರೂ ನಾವು IVF ಚಿಕಿತ್ಸೆ ಮೂಲಕ ಅವರಿಗೆ ಸಂತಾನೋತ್ಪತ್ತಿ ಕೊಡಬಹುದು, ಬಟ್ ಅವರಿಗೆ 50 ವರ್ಷ ಒಳಗೆ ಆಗಿರಬೇಕು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮುರುಗಪ್ಪ ಮನಗವಾಡಿ. ಮುರುಗಪ್ಪ ಅವರ ಪ್ರಶ್ನೆ ಕೇಳ್ರಿ. ನಮಗ 70 ವರ್ಷ ಆಗ್ಯಾವ್ರಿ. ಹಾ ಕೇಳ್ರಿ. ಡಾಕ್ಟರ್ ಕೈ ಕೊಡ್ರಿ, ನಮಗ 70 ವರ್ಷ ಆಗ್ಯಾವ್ರಿ. ನಮ್ಮ 50 ವರ್ಷ ಆಗ್ಯಾವ್ರಿ. ಡಾಕ್ಟರ್ ಕೇಳ್ತಾ ಇದ್ದಾರೆ, ಹೇಳ್ರಿ. ಹಾ ಹೇಳ್ರಿ. ನಮಗ 70 ಆಗ್ಯಾವ್ರಿ. ನಮಗ ಮಿಸಸ್ಗ 50 ಆಗ್ಯಾವ್ರಿ. ನಿಮ್ಮ ಮನೆಯವ್ರದ್ದು ಚಿಕಿತ್ಸೆ ಮಾಡಬಹುದು IVF ಟ್ರೀಟ್ಮೆಂಟ್, ಬಟ್ ಅವರಿಗೆ ಅಂಡಾಣುಗಳು ತೀರಾ ಕಡಿಮೆ ಇರ್ತವೆ. ಸೊ ಅವ್ರಿಗೆ ಡೋನರ್ ಎಗ್ ತಗೊಂಡು ಮಾಡಬೇಕು. ಬಟ್ ನಿಮ್ಮದು 70 ವರ್ಷ ಆಗಿರೋದ್ರಿಂದ ಚಿಕಿತ್ಸೆ ಕೊಡಲು ಬರುವುದಿಲ್ಲ. ಯಾಕ ಹೊಸ ಭಾರತೀಯ ಹಾಸ್ಪಿಟಲ್ದಾಗ ಅವ್ರಿಗೆ ಕರೆಯಲ್ಲಿ ತೊಂದರೆ ಇತ್ತು. ಮೇಡಮ್, ಈಗ ವಂಚಿತನವನ್ನು ತಡೆಗಟ್ಟುವುದು ಅಂದರೆ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ ಅಂತ ನೀವು ಹೇಳಿರಿ, ಅಂದರೂ ಕೂಡ ನಮ್ಮ ಕೇಳುಗರಿಗಾಗಿ ಇನ್ನೊಮ್ಮೆ ಹೇಳಬೇಕು ಅಂತ. ಸೊ ಅತಿ ಮುಖ್ಯವಾದದ್ದು ಹೆಂಗಸರ ವಯಸ್ಸು. ಸೊ ಈಗ ಸಂತಾನಹೀನತೆ ಹೆಚ್ಚಾಗುತ್ತಿದೆ. ಏಕೆ ಅಂದರೆ ಹೆಂಗಸರು ವೃತ್ತಿಪರವಾಗಿ ಮಕ್ಕಳಾಗುವುದನ್ನು ವಿಳಂಬ ಮಾಡುತ್ತಿದ್ದಾರೆ. ಆದರೆ 35 ವರ್ಷ ಆದ ಮೇಲೆ ಅಂಡಾಣುಗಳು ಕಡಿಮೆಯಾಗುವುದರಿಂದ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಕ್ಕಳಾಗುವುದನ್ನು ವಿಳಂಬ ಮಾಡಬೇಡಿ. ಮತ್ತು ಆರೋಗ್ಯ ಜೀವನ ಶೈಲಿ, ಧೂಮ್ರಪಾನ ಮದ್ಯಪಾನದಿಂದ ದೂರ ಇರುವುದು ಮತ್ತು 35 ವರ್ಷದ ಒಳಗೆ ಮಕ್ಕಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಲಾಸ್ಟ್ ಪ್ರಶ್ನೆ, ಈ ಪಿಸಿಓಡಿ ಥೈರಾಯ್ಡ್ ಕಂಟ್ರೋಲ್ ಮಾಡಿದ್ರೆ ಮೆನ್ಸ್ಟ್ರೇಷನ್ ಸೈಕಲ್ ಪೀರಿಯಡ್ ಕರೆಕ್ಟ್ ಆಗ್ಬಹುದೇನಂತೆ? ಥೈರಾಯ್ಡ್ ಪಿಸಿಓಡಿ ಕೈಲಿ ಕಂಟ್ರೋಲ್ ಮಾಡ್ಬಿಟ್ಟು ಥೈರಾಯ್ಡ್ ತಗೊಂಡು ಆಮೇಲೆ ಪಿಸಿಓಡಿ ಕಂಟ್ರೋಲ್ ಮಾಡಿದ್ರೆ ರೆಗ್ಯುಲರ್ ಮೆನ್ಸ್ಟ್ರೇಷನ್ ಸೈಕಲ್ ಆಗ್ಬಹುದಂತೆ. ಹಾ ಹೌದು, ಪಿ ಸಿ ಓ ಡಿಗೆ ಚಿಕಿತ್ಸೆ ಇರುವುದೇ ತೂಕ ಸರಿ ಸಮಾನ ಇಟ್ಕೊಳ್ಳುವುದು, ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು, ವ್ಯಾಯಾಮ ಮಾಡುವುದು, ಇದರಿಂದ ಪಿ ಸಿ ಓ ಡಿ ಕಂಟ್ರೋಲ್ನಲ್ಲಿ ಮಾಡಿಕೊಳ್ಳಬಹುದು. ಸೊ ಆಗ ಋತುಚಕ್ರಗಳು ಸರಿಯಾಗಬಹುದು. ಮತ್ತು ಥೈರಾಯ್ಡ್, ನೀವು ಹೇಳಿದಂಗೆ ಥೈರಾಕ್ಸಿನ್ ಟ್ಯಾಬ್ಲೆಟ್ ತೊಗೊಂಡ್ರೆ ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ. ಸೊ ಅದರಿಂದ ಇದಾಗುತ್ತೆ, ಋತುಚಕ್ರಗಳು ಎಲ್ಲ ಸರಿಯಾಗ್ತವೆ. ಹಲೋ, ಹಲೋ, ಆಲ್ ಇಂಡಿಯಾ ರೇಡಿಯೋ ಮೇಡಮ್? ಹಾ ಹೌದ್ರಿ, ನೀವು ಎಲ್ಲಿಂದ ಕರೆ ಮಾಡ್ತೀರಿ ಹೇಳ್ರಿ. ಸರಿ, ಹಾ, ನೀವು ಯಾವ ಊರಿಂದ ಕರೆ ಮಾಡ್ತೀರಿ, ತಮ್ಮ ಹೆಸರೇನಮ್ಮ? ನನ್ನ ಹೆಸರು ತೇಜಸ್ವಿನಿ ಅಂತ್ರಿ, ಹುಬ್ಳಿ ಅಂತರ ಕರೆ ಮಾಡತ್ತಿದ್ರಿ. ಅದ ಈಗ ನಿಮ್ದು ಇನ್ಫರ್ಟಿಲಿಟಿ ಮ್ಯಾಲ ಒಂದ್ ಟಾಕ್ ಮಾಡಿದ್ರಿ, ಅದ್ರಾಗ ಡೌಟ್ ಕೇಳಬೇಕಿತ್ತು. ಕೇಳ್ರಮ್ಮ, ಕೇಳ್ರಿ. ಒಂದ್ ನಿಮಿಷ, ನಮ್ಮ ಮಮ್ಮಿಯವ್ರಿಗೆ ಕೇಳುದಿತ್ತು ಕೊಟ್ಟೆ. ಹೌದ್ರಿ, ಕೇಳ್ರಿ ಪ್ರಶ್ನೆ. ಎಲ್ಲಿಂದ ಕರೆ ಮಾಡ್ತೀರಿ? ನೀವು ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಡಬೇಕು. ತೇಜಸ್ವಿನಿ ಅಂತ. ಹಾ ಕೇಳ್ರಿ, ನಿಮ್ ಪ್ರಶ್ನೆ ಕೇಳ್ರಿ. ನಮ್ಗೊಂದ್ ಪ್ರಶ್ನೆ ಕೇಳಿದ್ ಮೇಡಮ್, ಹೊಳ್ಳ ಮಳ್ಳ ಹೊಟ್ಟಿ ಹೊಕ್ಕೈತಲ್ರಿ, ಮತ್ತ ಅದಕ್ಕ ಹೊಟ್ಟಿ ತೊಳಸ್ಕೊಂತಾರ, ಹಂಗೆಲ್ಲ ಮಾಡ್ತಾರ? ಹಲೋ, ಹಲೋ, ನೀವು ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಮ್ಮ. ಅಂದ್ರೆ ಹಾ, ಸೊ ಮ್ಯಾಲಿನ ಮ್ಯಾಲೆ ಹೊಟ್ಟಿ ಹೋಗ್ತಿರ್ತೈತಿ, ಆಮೇಲೆ ಡಾಕ್ಟರ್ ಕಡೆ ಹೋಗ್ತಾರ ಅವ್ರು, ಅವಾಗ ಅಲ್ಲಿ ಹೋದಲ್ಲೆಲ್ಲ ಹೊಟ್ಟಿ ತೊಳಸ್ಕೊಂತಿರ್ತಾರ, ಹಂಗೆಲ್ಲ ಮಾಡ್ತಿರ್ತಾರ. ಅದಾದ್ಮೇಲೆ ನಿಮ್ದು IVF ಇದು ಚಿಕಿತ್ಸೆ ಮಾಡಿಸ್ಕೋಬಹುದಾ? ಹಾ, ಮಾಡಿಸಿಕೊಳ್ಳಬಹುದು. ಆದರೆ ಮೇಲಿಂದ ಮೇಲೆ ಹೊಟ್ಟೆ ತೊಳಸ್ಕೊಂಡ್ರೆ ಅದು ಗರ್ಭಾಶಯದೊಳಗೆ ತೊಂದರೆ ಆಗಿರುತ್ತೆ, ಸೋಂಕುಗಳು ಆಗಿರಬಹುದು. ಅದನ್ನೆಲ್ಲ ತಪಾಸಣೆ ಮಾಡಿಕೊಂಡು ಸರಿ ಇದ್ದರೆ. ಯೂಶಲಿ ಈಗ ಹಳ್ಳಿ ಕಡೆ ಎಲ್ಲ ಫೇಕ್ ಡಾಕ್ಟರ್ಸ್ ವಾಟ್ ಎವರ್ ಹೋದಲ್ಲೆಲ್ಲ ಅದೇ ಹೇಳ್ತಾರಲ್ರಿ ಮೇಡಮ್, ಹೊಟ್ಟೆ ತೊಳಸ್ಕೊರಿ ಸರಿ ಆಕೇತಿ ಅಂತ ಹೇಳಿ. ಈಗ ಅದು ಹಳೆ ಕಾಲದ ಮಾತಾಯ್ತು, ಈಗ ಮಕ್ಕಳ ಆಗೋದಕ್ಕೆ ಹೊಟ್ಟೆ ತೊಳಸ್ಕೊಳ್ರಿ ಅಂತ ಹೇಳೋದು ಈಗ ಅಷ್ಟೊಂದು ಸರಿಯಲ್ಲ. ಆದಷ್ಟು ಅದಕ್ಕೆ ನಾನು ನನ್ನ ಟಾಕಲ್ ಹೇಳಿದೆ, ಬೇಡವಾದ ಗರ್ಭ ತಡೆಗಟ್ಟುವುದಾದರೆ ನೀವು ಗರ್ಭ ನಿರೋಧಕಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಯಾಕಂದರೆ ಅದು ಆಮೇಲೆ ನೀವು ಅದನ್ನ ಹೊಟ್ಟೆ ತೊಳಸ್ಕೊಳ್ಳೋದು ಅದೆಲ್ಲ ತಪ್ಪುತ್ತದೆ. ಕರೆ ಕಟ್ ಆಯ್ತು ಮೇಡಮ್. ಈಗ ಯಾವ ಪರೀಕ್ಷೆಗಳನ್ನ ನೀವು ನಿಮ್ಮ ಹತ್ರ ಬಂದಂತಹ ದಂಪತಿಗಳಿಗೆ ಮಾಡಿಸ್ತೀರಿ, ಈ ಸಂತಾನ ಹೀನತೆ ಇದೆ ಅಂತ ಬಂದಾಗ? ಸೊ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಬರುವುದು ಒಳ್ಳೆಯದು, ಯಾಕಂದರೆ ಪರೀಕ್ಷೆಗಳು ಇಬ್ಬರಿಗೂ ಇರುತ್ತದೆ. ಹೆಂಡತಿಗೆ ನಾವು ಮೊದಲನೇದಾಗಿ ಅಲ್ಟ್ರಾಸೋನೋಗ್ರಫಿ ಮಾಡ್ತೀವಿ, ಅದರಲ್ಲಿ ಅಂಡಾಶಯಗಳನ್ನು ನೋಡ್ತೀವಿ, ಅದರಲ್ಲಿ ಎಷ್ಟು ಅಂಡಾಣುಗಳಿದ್ದಾವೆ, ಅದರದ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಪತ್ತೆ ಹಚ್ತೀವಿ. ಆಮೇಲೆ ಗರ್ಭಾಶಯದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ತೀವಿ. ಕೆಲವೊಮ್ಮೆ ಫೈಬ್ರಾಯ್ಡ್ ಗಡ್ಡೆಗಳು ಇರಬಹುದು ಗರ್ಭಾಶಯದ ಒಳಗೆ, ಅಥವಾ ಪಾಲಿಪ್ ಗಡ್ಡೆಗಳು ಇರಬಹುದು, ಅಥವಾ ಗರ್ಭಾಶಯದ ತೂಕ ಅಥವಾ ಸೈಜ್ ಕಡಿಮೆ ಇರಬಹುದು. ಹೀಗೆ ನಾವು ಅಲ್ಟ್ರಾಸೋನೋಗ್ರಫಿದಲ್ಲಿ ಪತ್ತೆ ಹಚ್ತೀವಿ. ಆಮೇಲೆ ಕೆಲವು ರಕ್ತ ಪರೀಕ್ಷೆಗಳು ಇರ್ತವೆ, ಅದರಲ್ಲಿ ಹಾರ್ಮೋನ್ ಪರೀಕ್ಷೆಗಳು ಇರ್ತವೆ. ಕೊನೆಯದಾಗಿ ಫೆಲೋಪಿಯನ್ ನಳಿಕೆಗಳನ್ನು ಪರೀಕ್ಷೆ ಮಾಡಬೇಕು, ಅದು ತೆಗೆದಿದ್ದಾವೋ ಅಥವಾ ಬ್ಲಾಕ್ ಇದ್ದಾವೋ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಅದು ಮುಟ್ಟಾಗಿದ್ದು 8ನೇ ದಿನಕ್ಕೆ ಮಾಡ್ತೀವಿ. ಆ ಟೆಸ್ಟ್ಗೆ ನಾವು HSG ಅಂತ ಹೇಳ್ತೀವಿ. ಅದು ಎಕ್ಸ್ರೇ ಮೂಲಕ ಫೆಲೋಪಿಯನ್ ನಳಿಕೆಗಳನ್ನು ಪರೀಕ್ಷೆ ಮಾಡ್ತೀವಿ, ಅದು ಬ್ಲಾಕ್ ಇದ್ದಾವೋ ಅಥವಾ ತೆಗೆದಿದ್ದಾವೋ ಅಂತ. ಇನ್ನು ಗಂಡಸರಲ್ಲಿ ವೀರಾಣು ಪರೀಕ್ಷೆ ಮಾಡ್ತೀವಿ, ಅದಕ್ಕೆ ನಾವು ಸೀಮನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ವೀರಾಣು ಪರೀಕ್ಷೆ ಸರಿ ಇತ್ತು, ವೀರಾಣುಗಳ ಸಂಖ್ಯೆ ಸರಿ ಇತ್ತು, ಗುಣಮಟ್ಟ ಸರಿ ಇತ್ತು ಅಂದರೆ ಬೇರೆ ಯಾವುದು ಪರೀಕ್ಷೆ ಬೇಕಾಗುವುದಿಲ್ಲ. ಬಟ್ ಅದರಲ್ಲಿ ಏನಾದರೂ ತೊಂದರೆ ಕಾಣಿಸ್ತು, ಸಂಖ್ಯೆ ಕಡಿಮೆ ಇತ್ತು, ಅಥವಾ ಚಲನೆ ಕಡಿಮೆ ಇರೋ ಸ್ಪರ್ಮ್ಸ್ ಇತ್ತು, ಚಲನೆ ಕಡಿಮೆ ಇತ್ತು, ಅಥವಾ ಗುಣಮಟ್ಟ ಕಡಿಮೆ ಇತ್ತು ಅಂದರೆ ನಾವು ಅವರಿಗೆ ರಕ್ತ ಪರೀಕ್ಷೆ ಮಾಡಿ ಹಾರ್ಮೋನ್ ಅದು ಚೆಕ್ ಮಾಡ್ತೀವಿ, ಮತ್ತು ಅಲ್ಟ್ರಾಸೋನೋಗ್ರಫಿನೂ ಮಾಡಬಹುದು. ಕೊನೆಯದಾಗಿ ಅನುವಂಶಿಕ ಕಾಯಿಲೆಯನ್ನು ಕ್ರೋಮೋಸೋಮ್ ಟೆಸ್ಟನ್ನು ಮಾಡ್ತೀವಿ. ಅದು ತೀರಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, 1% ಆ ಥರ ಇರುತ್ತದೆ. ಅದನ್ನು ನಾವು ಕೊನೆಯದಾಗಿ ಡೌಟ್ ಏನಾದರೂ ಸಮಸ್ಯೆ ಕಾಣಿಸ್ತು ಅಂದರೆ ಕ್ರೋಮೋಸೋಮ್ ಟೆಸ್ಟನ್ನು ಮಾಡ್ತೀವಿ. ಮೇಡಮ್, ಈಗ ಎಗ್ ಫ್ರೀಸಿಂಗ್ ಬಗ್ಗೆ ನೀವು ಹೇಳಿದ್ರಿ ಕಾರ್ಯಕ್ರಮದೊಳಗೆ, ಇದನ್ನು ಯಾರು ಮಾಡಿಸ್ಕೊಳ್ಬಹುದು, ಯಾಕೆ ಮಾಡ್ಕೋಬೇಕು ಅಂತ? ಸೊ ಹೆಂಗಸರಲ್ಲಿ ಅಂಡಾಣುಗಳು ನಾವು ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬಹುದು. ಸೊ ಅದು ಅವಕಾಶ ಇದೆ. ಯಾರು ಮಾಡಿಸ್ಕೊಳ್ಬಹುದು ಅಂದರೆ, ಈಗ ವೃತ್ತಿಪರ ಮಹಿಳೆಯರು ತಾವು ಮಕ್ಕಳು ಮಾಡುವುದನ್ನು ವಿಳಂಬ ಮಾಡೋಕ್ಕೆ ಅವರು ಡಿಸೈಡ್ ಮಾಡ್ಬೋದು. ಬಟ್ 35 ವರ್ಷಕ್ಕಿಂತ ಹೆಚ್ಚು, ಕೆಲವರು ಜನ 30 ವರ್ಷ ಒಳಗೂ ಅವರು ಅಂಡಾಣುಗಳನ್ನು ಸಂಗ್ರಹಣೆ ಮಾಡಿಟ್ಟುಕೊಳ್ಳಬಹುದು. ಅಥವಾ ಅವ್ರಿಗಿನ್ನೂ ಮದುವೆ ಆಗುವ ಪ್ಲ್ಯಾನ್ ಇರಲಿಲ್ಲ, ಅಥವಾ ವಿಳಂಬವಾಗಿ ಮಕ್ಕಳನ್ನ ಮಾಡಿಕೊಳ್ಬೇಕು, ಅವ್ರ ತಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆ ಥರ ಇದ್ದಿದ್ದರೆ ಅವರು ಅಂಡಾಣುಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಬಹುದು. ಎರಡನೆಯದಾಗಿ, ಅಕಸ್ಮಾತ್ ಅವರಿಗೆ ಏನಾದರೂ ಕ್ಯಾನ್ಸರ್ ಕಾಯಿಲೆ ಅಂತ ಕಾಯಿಲೆ ಇತ್ತು, ಅದರಿಂದ ಅವರಿಗೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ತಗೋಬೇಕಾಗುವ ಪ್ರಸಂಗ ಬಂದಾಗ ಓವರಿಯನ್ನು ನಾವು ಅದರಿಂದ ಅಂಡಾಣುಗಳನ್ನು ತೆಗೆದು ಇಟ್ಟುಕೊಳ್ತೀವಿ. ಯಾಕಂದರೆ ಆಮೇಲೆ ಅವರಿಗೆ ಅಂಡಾಣುಗಳು ತೀರ ಕಡಿಮೆ ಆಗ್ತವೆ ಕೀಮೋಥೆರಪಿ ಅದು ತಗೊಂಡ ಮೇಲೆ. ಸೊ ಅದು ಅವಕಾಶ ಇರುತ್ತದೆ. ಹಲೋ, ಹಲೋ, ನಿಮ್ಮ ಪ್ರಶ್ನೆ ಚುಟುಕಾಗಿರಲಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ನರಗುಂದ ಮೇಡಮ್, ಲಕ್ಷ್ಮಿ ಅಂತ ಹೇಳಿ. ಹಾಗೆ ಪ್ರಶ್ನೆ ಕೇಳ್ರಿ. ಇವಾಗ ರಿಲೇಷನ್ಸ್ ನೆಲ್ಲ ಮದ್ವೆ ಮಾಡ್ಕೋತಾರಲ್ರಿ ಮೇಡಮ್, ಅದಕ್ಕೆ ಮುಂದೆ ಡೆಲಿವರಿ ಟೈಮ್ ಆಗೋದು ಏನಾದ್ರು ಆಗ್ತಾವ ಅಂತ ಹೇಳಿ? ಇಲ್ಲ, ರಿಲೇಷನ್ ಒಳಗೆ ಮದ್ವೆ ಮಾಡ್ಕೊಂಡ್ರೆ ಸಂತಾನಹೀನತೆ ಅಂತ ಸಮಸ್ಯೆ ಏನು ಬರುವುದಿಲ್ಲ. ಆದರೆ ಕೆಲವೊಮ್ಮೆ ಅದೇನಾದರೂ ಆನುವಂಶಿಕವಾಗಿ ಏನಾದರೂ ಕಾಯಿಲೆ ಇತ್ತು ಅಂತಂದರೆ ಕೆಲವೊಮ್ಮೆ ಅಬಾರ್ಷನ್ ಆಗುವ ಸಮಸ್ಯೆ ಇರುತ್ತದೆ. ಮೇಲಿಂದ ಮೇಲೆ ಅಬಾರ್ಷನ್ ಆಗ್ಬೋದು, ಅಥವಾ ಗರ್ಭದಲ್ಲಿರುವ ಮಗುವಿಗೆ ಏನಾದರೂ ತೊಂದರೆ ಕಾಣಿಸಿಕೊಳ್ಳಬಹುದು. ಅದು ಅಲ್ಟ್ರಾಸೌಂಡ್ ಮೂಲಕ ನಾವು ಪತ್ತೆ ಹಚ್ತೀವಿ. ಬಟ್ ಮಕ್ಕಳಾಗುವುದಕ್ಕೆ ಏನೂ ತೊಂದರೆ ಕಾಣುವುದಿಲ್ಲ. ಆತ್ಮೀಯ ಕೇಳುಗರೆ, ಇದುವರೆಗೆ ಬಂಜೆತನ ಅಂದರೆ ಸಂತಾನ ಹೀನತೆಯನ್ನು ಭವಿಷ್ಯದಲ್ಲಿ ತಡೆಗಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ನಿಮಗೆ ಮಾಹಿತಿಗಳನ್ನು ಕೊಟ್ಟರು, ನಿಮ್ಮ ಕರೆಗಳಿಗೆ ಉತ್ತರಗಳನ್ನು ಕೂಡ ಕೊಟ್ಟರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ಇವರನ್ನು ಸಂಪರ್ಕ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 0836-2477-990. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477-777 ಹಾಗೂ 2321-0000 ಹಾಗೂ 7180-0000 ಹಾಗೂ ಈ ವಾರದ ಬಹುಮಾನಕ್ಕೆ ಇರುವಂತಹ ಪ್ರಶ್ನೆ, ಬಂಜೆತನ ಅಥವಾ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ ಅನ್ನೋದು. ಸರಿ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳಿಗೆ ಬಹುಮಾನವನ್ನು ನೀಡಲಾಗ್ತದೆ. ಪ್ರಶ್ನೆ ಇನ್ನೊಮ್ಮೆ, ಬಂಜೆತನ ಅಥವಾ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ? ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 25ನೇ ತಾರೀಕು ಕೇಳಿದಂತಹ ಪ್ರಶ್ನೆ: ಯಾವ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಜ್ವರದ ಸೆಳೆತ ಸಾಮಾನ್ಯವಾಗಿ ಕಂಡುಬರುತ್ತದೆ? ಸರಿ ಉತ್ತರ: 6 ತಿಂಗಳಿಂದ 5 ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಜ್ವರದ ಸೆಳೆತ ಸಾಮಾನ್ಯವಾಗಿ ಕಂಡು ಬರ್ತದೆ. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ವನಿತ್ ಕುಮಾರ್, ಸರಸ್ವತಿ ನಿಲಯ, ವಿಕಾಸ್ ಶಾಲೆಯ ಹಿಂದುಗಡೆ, ವಿನೋಬಾನಗರ, ಶಿವಮೊಗ್ಗ. ವನಿತ್ ಕುಮಾರ್ ಅವರಿಗೆ ಅಭಿನಂದನೆಗಳು. 1 ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ನಿಮಗೆ ಕಳಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ: ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿಯ ಮಹತ್ವ. ಮುಂದಿನ ವಾರದ ನಿಮ್ಮ ಎಸ್ಡಿಎಂ ಡಾಕ್ಟರ್ ಪ್ರೊಫೆಸರ್ ಸುಧೀರ್ ಭಟ್ ಬೋಲಿನ್. ಡಾಕ್ಟರ್ ಮೃದುಲಾ ಪಾಟೀಲ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಇದುವರೆಗೂ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಡಾಕ್ಟರ್ ಮೃದುಲಾ ಪಾಟೀಲ್.